ಕಾರ್ಯಕ್ರಮ ಕೃಷಿ ರಂಗ. ಪದಾರ್ಥ ಜೇನುತುಪ್ಪ, ಸಿಹಿ ಮಾವಿನ ರಸ, ಶುಂಠಿ ಕಷಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ. ನನ್ನ ತಂದೆ ಯಾವಾಗ್ಲೂ ನನಗೆ ಹೇಳುತ್ತಿದ್ದರು, ವ್ಯಕ್ತ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು, ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ಅಲ್ಟ್ರಾಟೆಕ್. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ 5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು, ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14 ಕರ್ನಾಟಕ ಸರ್ಕಾರ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿ. ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮ್ರಪಾನ ಕೈ ಖತರನಾಕ ಬಿಮಾರಿಯಾ ಹೋ ಸಕ್ತಿ ಹೈ ಔರ್ ಇಸ್ಸೆ ಕೋವಿಡ್ 19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಆಜ್ ಹಿ ಛೋಡೆ. अधिक जानकारी और मदद के लिए टोल फ्री नंबर 1800011 ಅಥವಾ NBFC ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ. ಸಾಯಿಬಾಲ್, ಗುಳ್ಳೆ ಗಜಕರ್ಣ, ಸಾಯಿಬಾಲ್, ಕೆಸರು ಹುಣ್ಣ, ಸಾಯಿಬಾಲ್. ಎಚ್ಚರವಿರಲಿ, ಎಚ್ಚರವಿರಲಿ, ಎಚ್ಚರವಿರಲಿ, ಸುರಕ್ಷಿತ ಜಾಗದಲ್ಲಿ ಮಾಡಿಕೊಳ್ಳಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಡ, ರೈಲ್ವೆ ಸ್ಟೇಷನ್ ಬೇಡ, ಮಾಲ್ಗಳಲ್ಲಿ ಬೇಡ, ಏರ್ಪೋರ್ಟ್ ಅಲ್ಲೂ ಬೇಡ, ಬೇಡ, ಎಚ್ಚರವಿರಲಿ. ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮೀರಜ್. ಕಾಲ್ 9424807. ವಾತಾವರಣದಲ್ಲಿ ತಾಪ ಹೆಚ್ಚು, ತಂಪಾದ ಸಿಹಿ ಪದಾರ್ಥಗಳು, ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ. ಇಂದಿನ ಕೃಷಿ ರಂಗದಲ್ಲಿ ಬಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಬೀಗು ಕೃಷಿ ಶೋಧನೆ ಸಾಧನೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಮಲೆನಾಡು ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು, ಕೃಷಿ ವಿಶ್ವವಿದ್ಯಾಲಯದ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತಿಕೆಯಲ್ಲಿ ಬಳಸುವ ತಾಂತ್ರಿಕತೆ ಈ ಕುರಿತು ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಈ ಒಂದು ಕಾರ್ಯಕ್ರಮ ಸರಣಿಗೆ ಸ್ವಾಗತ, ಸುಸ್ವಾಗತ. ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮವನ್ನು ತಾವೆಲ್ಲ ಆಸಕ್ತಿಯಿಂದ ಕೇಳಬೇಕು. ಇಲ್ಲಿ ಬರುವಂಥ ಎಲ್ಲ ಸಂಗತಿಗಳನ್ನ ಅಂತಂದರೆ ರೈತ ಮಾಡುವಂಥ ಖರ್ಚುಗಳು ಕಡಿಮೆ ಆಗಬೇಕು, ಅವನಿಗೆ ಬರುವಂಥ ಆದಾಯ ಜಾಸ್ತಿ ಆಗಬೇಕು, ದುಪ್ಪಟ್ಟ ಆಗಬೇಕು. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರು ವಿಸ್ತರಣಾ ನಿರ್ದೇಶನ ಸಹ ಇದ್ದಾರೆ. ಸಮಗ್ರ ಕೃಷಿಗೆ ಒತ್ತು ನೀಡಿ ಅಲ್ಲಿ ಖರ್ಚು ಕಡಿಮೆ ಮಾಡಿ ಹೆಚ್ಚು ಆದಾಯ ಮಾಡಿಕೊಳ್ಳುವಂಥಗಳನ್ನು ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ವಿಶ್ವವಿದ್ಯಾಲಯ ಮಟ್ಟದೊಳಗೆ ಆಗ್ತಾ ಇದ್ದವು. ಇವತ್ತು ರೈತರ ಆದಾಯ ಕೊಡುವಂಥ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ತಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ರೈತರ ಆದಾಯ ದುಗುಣಗೊಳ್ಬೇಕು ಅಂದರೆ ಒಂದು ಕೃಷಿ ಒಂದು ಉದ್ಯಮ ಆಗಬೇಕು. ಎಲ್ಲ ಮುಗಿದ ಮೇಲೆ ಸಮಯ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಈ ರೈತರ ಆದಾಯ ದುಗುಣಗೊಳ್ಳುವಂಥದ್ದು ಏನಿದೆ ಇದೆ, ನಿಜವಾಗಿಯೂ ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸ್ಬೋದಾ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು 730 ಹೆಚ್ಚಿನ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ನಾವು ಪ್ರತಿ ಜಿಲ್ಲೆಯಲ್ಲಿ 110 ರೈತರ ಆದಾಯ ಅದನ್ನು ಕೂಲಂಕಷವಾಗಿ ವಿಮರ್ಶೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ 110 ರೈತರ ಆದಾಯ ದ್ವಿಗುಣಗೊಂಡ ಬಗ್ಗೆ ನಾವು ಖಾತ್ರಿಪಡಿಸಿಕೊಂಡಿದ್ದೀವಿ. ಸುಮಾರು 80,000 ರೈತರದು ದೇಶ ಮಟ್ಟದಲ್ಲಿ ನಾವು ದೊಡ್ಡ ರೈತರು. ಇವರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಅದನ್ನು ಪುಸ್ತಕದ ರೂಪದಲ್ಲಿ ರೈತರಿಗೆ ಅವರ ಒಂದು ಆದಾಯ ಯಾವ ಥರ ಅದು ದ್ವಿಗುಣಗೊಂಡಿತ್ತು ಅನ್ನುವಂಥ ಮಾಹಿತಿ ರೈತರಲ್ಲಿ ನಾವು ಆದಾಯ ದ್ವಿಗುಣಗೊಳಿಸುವಂಥದ್ದು ಬಹಳ ಸರಳ ಇದೆ. ಮಧ್ಯಮ ಒಂದು ರೈತರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು, ಆದರೆ ದೊಡ್ಡ ಹಿಡುವಳಿದಾರರಲ್ಲಿ ಆದಾಯ ದ್ವಿಗುಣಗೊಳಿಸುವಂಥದ್ದು ಸ್ವಲ್ಪ ಮಟ್ಟಿಗೆ ಕಠಿಣ ಅಂತ ನಮಗೆ ಕಂಡು ಬಂದಿದೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ತಾವು ತುಂಬ ಒಳ್ಳೆಯ ಪೀಠಿಕೆಯನ್ನು ನೀಡಿದ್ದೀರಿ. ಇತ್ತೀಚೆಗೆ ಮುಕ್ತಾಯಗೊಂಡ ಕೃಷಿ ಮೇಳದೊಳಗೆ ವಿಶ್ವವಿದ್ಯಾಲಯ ಈಗಾಗಲೇ ಅಭಿವೃದ್ಧಿಪಡಿಸಿದೆ, ಅದನ್ನು ರೈತರು ಕೂಡ ನೋಡಿದ್ದಾರೆ. ಅಂದರೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ಶ್ರೀ ನರೇಂದ್ರ ಮೋದಿಯವರ ಆಶಯದಂತೆ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಮಹತ್ತರ ಒಂದು ಹೆಜ್ಜೆಯನ್ನು ರೈತರು ನೀಡ್ತಾಯಿವೆ. ಈ ಆದಾಯ ದ್ವಿಗುಣಗೊಳ್ಳಲಿಕ್ಕೆ ರೈತರು ಯಾವ ರೀತಿ ಅವರು ಕ್ರಮಗಳನ್ನು ಅನುಸರಿಸಿದರೆ ಅವರಿಗೊಂದು ಮಧ್ಯವರ್ತಿಗಳಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ? ಅಲ್ಲಿ ಎರಡು ಮೂರು ಸಮಸ್ಯೆಗಳಿದ್ದಾವೆ. ಮೊದಲನೆಯ ಸಮಸ್ಯೆ, ಈ ಎರಡರದ ನಡುವೆ ಸಾಕಷ್ಟು ರೈತರಿಗೆ ಇವತ್ತು ಜ್ಞಾನದ ಕೊರತೆಯಿಂದ ಕೂಡ ಸಾಕಷ್ಟು ಸಮಸ್ಯೆ. ಅವು ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ, ಅಲ್ಲಿ ಯಾವ ತಾಂತ್ರಿಕತೆಯನ್ನು ನಾವು ಅಳವಡಿಸಿಕೊಳ್ಬಹುದು, ಏನು ತೊಂದರೆ ಇದೆ, ಇವುಗಳನ್ನು ಪಟ್ಟಿಯಲ್ಲಿ ಹೋಗಬೇಕು, ಸೋಯಾಬೀನ್ ಆದರೆ ಯಾರ ಹತ್ರ ಹೋಗಬೇಕು, ಜಾನುವಾರುಗಳಿಗೆ ಸಮಸ್ಯೆ ಆದಾಗ ಎಲ್ಲಿಗೆ ಹೋಗಬೇಕು, ನಮ್ಮ ಇರತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಾವು ಯಾವ ಮೂಲಗಳಿಂದ ಜ್ಞಾನವನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಅವರು ಮಾಡಲೇದೆ ಹೇಳೋದೇನೆ. ನಮ್ಮಲ್ಲಿ ಆಳಿನ ಸಮಸ್ಯೆ ಇದೆ, ಬೀಜದ ಕೊರತೆ ಇದೆ, ಆ ರೋಗ ಬರ್ತಾ ಇದೆ, ಈ ಕೀಟ ಅವುಗಳನ್ನು ಯಾವ ಥರ ನಾವು ಈಗ ಆಳಿನ ಸಮಸ್ಯೆ ಇದ್ದಾಗ ಯಾವ ಥರ ಚಿಕ್ಕ ಚಿಕ್ಕ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಬೇಕು. ಈಗ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದೆ. ಆ ಗೊಬ್ಬರಗಳ ಉಪಯೋಗ ನಿಜವಾಗಿಯೂ ಅವಶ್ಯಕತೆ ಇದೆಯೋ ಇಲ್ಲೋ, ನಮ್ಮ ಒಂದು ಈ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ನಾವು ಈ ಬೀಜ ಗೊಬ್ಬರಗಳನ್ನು ಉಪಯೋಗ, ಆ ಬೆಳೆಗಳಲ್ಲೇ ಹೊಸ ಹೊಸ ತಳಿಗಳು ಯಾವ್ಯಾವ ಇದ್ದಾವೆ ಅವನ್ನು ತಿಳ್ಕೊಬೇಕು. ಬೇರೆ ಹೊಸ ಬೆಳೆಗಳಿಂದ ಬೆಳೆದರೆ ಏನಾದರೂ ಹೆಚ್ಚಿನ ಲಾಭ ಬರ್ತಿದ್ರೆ ಆ ಕಡೆ ವಾಲಬೇಕು. ಅದ್ರ ಅಲ್ಲದೆ ಹೊಸ ಹೊಸ ತಾಂತ್ರಿಕ ಮಿಶ್ರ ಬೆಳೆ ಪದ್ಧತಿ ಇರಬಹುದು, ಅಥವಾ ಕುಡಿಚಿಟ್ಟು ಅಂತ ಒಂದು ಚಿಕ್ಕ ಚಿಕ್ಕ ಒಂದು ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥದ್ದಿರ್ಬೋದು, ಕಡಲೆಯಲ್ಲಿರ್ಬೋದು, ತೊಗರಿಯಲ್ಲಿರ್ಬೋದು, ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಸಣ್ಣದೇ ಆದಂಥ ಒಂದು, ಈಗ ನಾವು ಗೋಧಿಯನ್ನು ಬೆಳೆಯೋದ್ರ ಜೊತೆಗೆ ಯಾವ ಒಂದು ಗೋಧಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇದೆ, ಈ ಸಂಗ್ರಹಣೆಯನ್ನು ಮಾಡಬೇಕು. ಯಾವಾಗಲೂ ರೈತರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತಂತಂದರೆ, ಬೆಳೆ ಬಂದ ತಕ್ಷಣವೇ ನಾವು ಈ ಅನಾಲಿಸಿಸ್ ಪ್ರಕಾರ ಸಾಕಷ್ಟು ಬದಲಾವಣೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಕೂಡ ಆಗಿದ್ರೂ ಕೂಡ ಶೇಖರಣೆ ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು, ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತೆ ಮಾರುಕಟ್ಟೆ ಸರಿಯಾಗಿ ನೋಡ್ಕೋತಕ್ಕಂಥದ್ದು. ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೇ, ಮುಖ್ಯವಾಗಿ ಒಂದು ಆದಾಯ ದ್ವಿಗುಣಗೊಳ್ಬೇಕು ಅಂತಂದ್ರೆ ಗುಣಮಟ್ಟ ಒಂದು ಸುಧಾರಿಸಿರಬೇಕು. ಇಷ್ಟು ಚೆನ್ನಾಗಿದೆ, ಇಷ್ಟು ಆರೋಗ್ಯದಾಯಕವಾಗಿದೆ ಅಂತ ಅವ್ರಿಗೆ ಅನಿಸ್ಬೇಕು. ಈ ವರ್ಷ ನಮ್ಮ ಕೃಷಿ ಮೇಳದಲ್ಲಿ ಒಬ್ಬ ರೈತರು ನೋಡ್ರಿ, ಅಂದ್ರೆ ಬೇರೆ ರೈತರದು 10-15,000 ಮಾರಾಟ ಆದ್ರೆ 82,000 ರೂಪಾಯಿ ಒಂದು ಕ್ವಿಂಟಲ್ ಮಾರಾಟ. ಗುಣಮಟ್ಟ ಕಾಯ್ಕೊಳ್ಬೇಕು, ಈ ಗುಣಮಟ್ಟ ಕಾಯ್ಕೊಳ್ಳೋದು ಬಹಳ ಮುಖ್ಯ. ಕೆಲವೊಂದು ಸಮಗ್ರ ಕೃಷಿಗೆ ಒತ್ತು ಕೊಟ್ಟಾಗ ಆ ಒಂದು ರೀಸೈಕಲ್ ಆಗ್ತದೆ ಅಲ್ಲಿ, ಈ ಹಸು ಸಾಕಣೆ ಆಗಲಿ, ಪಶು ಸಂಗೋಪನೆ ತಾವು ಹೇಳಿದಂಗೆ ಮೀನು ಸಾಕಾಣಿಕೆ ಆಗಲಿ, ಅಂದರೆ ಕೆಲವೊಂದು ಸಮಗ್ರ ಕೃಷಿಗೆ ಒತ್ತು ಕೊಡೋ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಒಂದು ವಿಚಾರ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಏನೇನು ಪ್ರಯತ್ನಗಳಾಗ್ತಾ ಇದೆ, ಅದಕ್ಕೆ ನಾವು ಬರೀ ಕೃಷಿ ಮೇಲೆ ಅವಲಂಬನೆ ಆಗಲಾರ್ದಾನೆ, ವಿವಿಧ ಮೂಲಗಳಿಂದ ಆದಾಯ ಬರುವಂಗೆ ನಾವು ಮಾಡ್ಕೋಬೇಕು. ಉದಾಹರಣೆಗೆ ಜೇನು ಸಾಕಾಣಿಕೆ ಮಾಡಬೇಕು, ಆನಂತರ ಅಣಬೆ ಬೇಸಾಯ ಮಾಡಬಹುದು, ಆಡು ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬೇಕು. 1-2 ಎಕರೆಯಲ್ಲೇ ನಾವು 1,00,000 ರೂಪಾಯಿ ಪ್ರತಿ ತಿಂಗಳು ಆದಾಯ ಬರುವಂಥ ಒಂದು ವ್ಯವಸ್ಥೆಯನ್ನು ರೇಷ್ಮೆಯಿಂದ ಮಾಡ್ಕೋಬಹುದು. ಮತ್ತೆ ಈ ಇಳುವರಿ ಏನಾಗ್ತದೆ, 10-15% ಹೆಚ್ಚಿಗೆ ಆಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗಿ. ಮತ್ತೆ ನಮ್ಮ ಒಂದು ಉಳಿಕೆಗಳನ್ನದಲ್ಲೇ 2-3 ಸೈಕಲ್ ಬರೋದ್ರಿಂದ, ಮತ್ತೆ ಹೆಚ್ಚಿನ ಒಂದು ಮರಿಗಳನ್ನು ನಾವು ಹಾಕೋದ್ರಿಂದ ಒಂಥರ ATM ಆಗಿ ಅವು ಕೆಲಸ ಮಾಡ್ತವೆ ನೋಡಿ. ಮತ್ತೆ ಇವತ್ತು ಪ್ರತಿ ರೈತರ ಹತ್ರ ಕೃಷಿ ಹೊಂಡಗಳಿದೆ, ಧಾರವಾಡ ಒಂದೇ ಜಿಲ್ಲೆಯಲ್ಲಿ ಅಷ್ಟೇ ಕೃಷಿ ಹೊಂಡಗಳನ್ನು ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮೀನು ಸಾಕಾಣಿಕೆ ಏನಾದರೂ ಮಾಡಿದ್ದೆ, ಆದರೆ ಕೃಷಿಗಿಂತನೂ ತೋಟಗಾರಿಕೆ, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಯಾರ ಕಾಣಿಕೆ ಅಂದ್ಕೊಳ್ಳ ನಾನು ನೆನಪಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ಇರ್ತಲ್ಲ, ಅದನ್ನ ಹೊಳ್ಳಿ ಮೀನುಗಳಿಗೆ ಆಹಾರ ಕೊಡಬಹುದು, ಮೀನುಗಳಿಗೆ ಕೊಡಬಹುದು. ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೂ ಕೂಡ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಸಮಗ್ರ ಕೃಷಿ ಮಾಡ್ತಕ್ಕಂಥ ಅವರ ಒಂದು ವೈಯಕ್ತಿಕ ಖರ್ಚನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಕೃಷಿಗೆ ಬೇಕಾದಂತಹ ಒಂದು ಪರಿಕರಗಳನ್ನ ಹೊರಗಡೆಯಿಂದ ತರುವಂತದ್ದು, ಗೊಬ್ಬರವನ್ನ ಹಣ ಕೊಟ್ಟು ತಗೊಂಬಂತದ್ದು, ಔಷಧಿಯನ್ನು ತಗೊಂಬರುವಂಥದ್ದು, ಇದನ್ನು ಗೊಬ್ಬರವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು, ತಮ್ಮಲ್ಲೇ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಬೆಳ್ಕೊಂಡು ಔಷಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸೂಕ್ತವಾದಂಥ ತಳಿಗಳ ಬೀಜಗಳನ್ನು ಆಯ್ದು ತಾವೇ ಇಟ್ಟುಕೊಂಡು ಮುಂದಿನ ವರ್ಷ ಉಪಯೋಗ ಮಾಡ್ತಕ್ಕಂಥದ್ದು, ಈ ಪದ್ಧತಿ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ. ಸಾಕಷ್ಟು ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳೇನಿದೆಯಲ್ಲ, ಅವುಗಳ ಪರಿಪೂರ್ಣ ಲಾಭವನ್ನು ನಮ್ಮ ರೈತ ಬಾಂಧವನ್ನು ಪಡೀಲಿ ಅಂತ ಆಸೆ ಮಾಡ್ತಾ, ಇನ್ನೊಂದು ಮುಖ್ಯವಾಗಿ ರೀ ಈಗ ಒಂದು ಈ ಸಹಜ ಕೃಷಿ ಅರಣ್ಯ ಕೃಷಿ ಅಂತೀವಿ ನಾವು, ಈ ಕರಾವಳಿ ಭಾಗದೊಳಗೆ ಬಂದಿದೆ, ಹೀಗೆ ಈ ತರ ಬೇರೆ ಬೇರೆ ವರಮಾನ ಮಾಡ್ಕೊಳಕ್ ನಾನು ಈ ತರದ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂತೀವಿ ಆಮೇಲೆ ಟ್ರಾನ್ಸಿಷನಲ್ ಬೆಲ್ಟ್ ಅಂತೀವಿ, ಡ್ರೈಲ್ಯಾಂಡ್ ಪ್ರದೇಶ, ಬೇರೆ ಬೇರೆ ಪ್ರದೇಶದಲ್ಲಿ ನಾವು ಬೇರೆ ಬೇರೆ ತರಹದ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕಾಗ್ತದೆ. ಅಲ್ಲಿ ಆಗ್ತಕ್ಕಂಥ ಮಳೆ ಪ್ರಮಾಣ, ಅಲ್ಲಿರ್ತಕ್ಕಂಥ ಒಂದು ಗುಡ್ಡಗಾಡುಗಳು, ಗಿಡಮರಗಳು, ಆಯಾ ಪ್ರದೇಶಕ್ಕೆ ಬೇರೆ ಬೇರೆ ತರಹದ ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನ ನಾವು ವಿಶ್ವಸಿದೆ. ಆ ನಂತರ ಭತ್ತ ಇದೆ, ಅಡಿಕೆ ತೆಂಗು, ಅಡಿಕೆ ತೆಂಗು ಎಲ್ಲ ಬೆಳೆಗಳು ಬರ್ತಾ ಇದಾವೆ, ಪೆಪ್ಪರ್ ಬರ್ತಾ ಇದೆ. ಈ ತರದ ಬೆಳೆಗಳಲ್ಲೇ ನಾವು ಯಾವ ತರ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು, ಅಂತರ್ ಬೆಳೆಗಳನ್ನು ಬೆಳಿಬೇಕು. ಈ ಕೋಸ್ಟಲ್ ಪ್ರದೇಶ ಮಿನಿಮಮ್ ಸಪೋರ್ಟ್ ಪ್ರೈಸ್, ಹೌದ್ರಿ, ಅದರಿಂದನೇ ಅರ್ಧ ಲಾಭ ಆಗಿಬಿಟ್ಟಿದೆ ರೈತರಿಗೆ, ಆದಾಯ ಅರ್ಧ ದ್ವಿಗುಣಗೊಂಡಿದ್ದೆ ಅದರಿಂದ ಆಗಿಬಿಟ್ಟಿದೆ. ಅಷ್ಟೊಂದು ಬದಲಾವಣೆ ಅದರಲ್ಲಿ ಕೂಡ ಆಗಿದೆ. ಅದರ ಜೊತೆಗೆ ಈಗೇನು ಅನುಕೂಲ ಆಗಿದೆ, ಅದೇ ಈ ಬಯಲು ಸೀಮೆ ಪ್ರದೇಶದವರಿಗೆ ಹೆಚ್ಚಿನ ಮಳೆ ಆಗಿದ್ರಿಂದ ತೊಂದರೆ ಆಗಿದೆ. ಹೌದು, ಯಾಕಂದ್ರೆ ಅಲ್ಲಿ ಎಷ್ಟು ಮಳೆ ಆಗ್ಬೇಕಾಗಿತ್ತು ಆ ಮಳೆ ಪ್ರಮಾಣ ಅಲ್ಲಿ ಕಡಿಮೆ ಆಗಿತ್ತು, ಇವಾಗ ಅವ್ರಿಗೆ ಸರಿ ಹೋಗಿದೆ ಅವ್ರ ಬೆಳೆಗಳಿಗೆ. ಅದೇ ನಮ್ಮ ಒಂದು ಮಳೆಗಳಿಗೆಲ್ಲ ಸಿಕ್ಕು ಹೆಚ್ಚಿನ ತೇವಾಂಶದಿಂದ ಸ್ವಲ್ಪ ಸಾಕಷ್ಟು ತೊಂದರೆ ಆಗಿದೆ. ಹತ್ತಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಬೆಳೆ ಹತ್ತಿ ಬಿಟ್ಟು ಅನುಗುಣವಾದಂತ ಯಾವ್ಯಾವ ಬೆಳೆಗಳನ್ನು ಬೆಳಿಬಹುದು, ಅಂತರ ಬೆಳೆಗಳು ಯಾವ್ದು ಬೆಳಿಬಹುದು, ಯಾವ ತರ ಅನ್ನುವಂಥದ್ದನ್ನು ಕೂಡ ನಾವು ವಿಶ್ವವಿದ್ಯಾಲಯಗಳ ಜೊತೆಗೆ ನಮ್ಮ ರೈತ ಬಾಂಧವರು ಸತತ ಸಂಪರ್ಕದಲ್ಲಿ ಇರಬೇಕು. ಈ ತರ ನಾವು ಮೊನ್ನೆ ಈಗ ಕಾರ್ಯಕ್ರಮ ಮಾಡ್ತೀವಿ, ಈಗ ನಾವು ಪರಸ್ಪರ ಕುರಿತು ಬಗೆಹರಿಸಿಕೊಳ್ಬೇಕು, ಸಮಾಲೋಚನೆಯಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತು. ವಿಶ್ವವಿದ್ಯಾಲಯ ಇದು ಮಾಡಲಿ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಸರ್ಕಾರದಿಂದನೂ ಸಹಾಯ ತೆಗೆದ್ಬೋದು. ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೇ, ಮುಖ್ಯವಾಗಿ ನಾವು ಆದೇಶ ಮಾಡ್ತಾರ ಅಂದ್ರೆ ಮೈ ಮುರಿದು ದುಡಿಯುವಂತ ಪ್ರವೃತ್ತಿ ಕಡಿಮೆ ಆಗಿದೆ, ಎಲ್ಲದಕ್ಕೂ ಆಳ, ಆಮೇಲೆ ಎಲ್ಲ ಹೊರಗಿನ ತೊಗೊಂಬರ್ತಾನೆ, ಹೊರಗಿನ ರಾಸಾಯನಿಕ ಗೊಬ್ಬರಗಳ ಬೇಕು. ಈ ತರ ಕೆಲವೊಂದಿಷ್ಟು ಮಾಡೋದ್ರಿಂದ ಅವ್ಗೆ ಅದೇ ದ್ವಿಗುಣಗೊಳ್ಳಿಕ್ಕೆ ಅವಕಾಶ ಇಲ್ಲಿ. ಕೊನೆಗೆ ರಾಶಿ ಆದ್ಮೇಲೆ ಅವ್ಗೆ ಎಲ್ಲ ಖರ್ಚು ತೆಗೆದು ನೋಡಿದ್ರೆ 1,000-2,000 ಲಾಭ, ಇಲ್ಲಾಂದ್ರೆ ಅದು ಇಲ್ಲ. ಅಂತ ಒಂದು ಪರಿಸ್ಥಿತಿ ಸಿಕ್ಕೊಂಡು ಹೆಂಗ್ ಉಪಯೋಗ ಮಾಡ್ಕೊಳ್ಬೇಕು? ಯಾರ ಮನೆಯಲ್ಲಿ ಒಂದು ಮಧ್ಯಮ ಮಟ್ಟದ ಗಾತ್ರ ಇದೆ ಅವರು ಒಳ್ಳೆ ಒಂದು ಕೃಷಿಯನ್ನ ಮಾಡಿ ಲಾಭದಾಯಕವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಅದೇ ರೀತಿ ದೊಡ್ಡ ರೈತರಿಗೆ ಇವತ್ತು ಆಳಿನ ಸಮಸ್ಯೆ ಬಹಳಷ್ಟು ಆಗ್ತಾ ಇದೆ, ಕೂಲಿಕಾರರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆ ನಂತರ ಪದೇ ಪದೇ 2-3 ವರ್ಷದಿಂದ ಸಾಕಷ್ಟು ಹೆಚ್ಚಿನ ಮಳೆ ಆಗಿ ಕಳೆ ನಿಯಂತ್ರಣ ಮಾಡುವಂಥದ್ದು ತುಂಬ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಕೀಟ ಮತ್ತು ರೋಗದ ಹಾವಳಿ ಸಾಕಷ್ಟು ತೊಂದರೆ ಮಾಡ್ತಾ ಇದೆ. ರೈತರು ಈ ಬೆಳೆಗಳನ್ನು ಆಯ್ಕೆ ಮಾಡುವಾಗಲೇ ಅದಕ್ಕೆ ನಿರೋಧಕ ತಳಿಗಳನ್ನು ಉಪಯೋಗ ಮಾಡುವಂಥದ್ದು, ಕೀಟಗಳಿಗೆ ಆಗಲಿ ರೋಗಗಳಿಗೆ ಆಗಲಿ ನಿರೋಧಕ ತಳಿಗಳನ್ನು ಉಪಯೋಗ ಮಾಡಬೇಕು. ಕಳೆಗಳ ನಿಯಂತ್ರಣಕ್ಕಾಗಿಯೇ ನಾವು ಇವತ್ತು ಕಳೆನಾಶಕಗಳಿದ್ದಾವೆ, ಮೆಕನೈಸೇಷನ್ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಆಳುಗಳ ತೊಂದರೆ ಎಷ್ಟೊಂದಿದೆ ಅಂತಂದ್ರೆ, ಶೇಂಗಾ ಹಾರ್ವೆಸ್ಟ್ ಮಾಡಲಿಕ್ಕೆ ಮಷಿನ್ ಇದೆ, ಯಾವುದೇ ಕೆಲಸ ಮಾಡ್ಲಿಕ್ಕೆ ಕೂಡ ಇವತ್ತು ಮಷಿನ್ಗಳ ಲಭ್ಯತೆ ಇದೆ. ಅವುಗಳನ್ನು ನಾವು ಸಮಗ್ರವಾಗಿ ಉಪಯೋಗ ಮಾಡುವಂತದ್ದಾಗಬೇಕು. ಉಳ್ಳಾಗಡ್ಡಿ ಹಚ್ಚಲಿಕ್ಕೆ ಮಷಿನ್ ಇವತ್ತು ನಾವು ತಮ್ಮದೇ ಆದಂತದ್ದು ತಾವು ತಯಾರು ಮಾಡ್ಕೋಬೇಕು ಮಾಡುವಂತದ್ದು ಕಡಿಮೆ ಖರ್ಚಿನಲ್ಲಿ. ಆಮೇಲೆ ಒಂದು ಫ್ಯಾಕ್ಟರಿ ಹಾಕಿದಂಗೆ, ಆ ಫ್ಯಾಕ್ಟರಿಯಿಂದನೇ ನಾವು ಸಾಕಷ್ಟು ಒಳ ಗೊಬ್ಬರಗಳನ್ನ ತಮ್ಮ ಹೊಲಕ್ಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ತಾವೀಗ ಹೇಳಿದಂಗೆ ಈ ನ್ಯಾನೋ ಗೊಬ್ಬರಗಳನ್ನ, ನ್ಯಾನೋ ಫರ್ಟಿಲೈಸರ್ ಯಾಕೆ ಉಪಯೋಗ ಮಾಡಬೇಕು ಅಂತಂದ್ರೆ, ನಾವು ಹೆಚ್ಚಿನ ನಾವು ನ್ಯಾನೋ ಯೂರಿಯಾಗಳನ್ನ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಅದನ್ನ ನಾವು ಸಿಂಪರಣೆ ಮಾಡಿನೂ ಕೂಡ ಯೂರಿಯಾ ಮಾಡಿದೆ. ಇವತ್ತು ಸಾಕಷ್ಟು ರೈತರು 2 ಕ್ವಿಂಟಲ್ 3 ಕ್ವಿಂಟಲ್ ಬರುವಂತ ಒಂದು ಹತ್ತಿ, ಇವತ್ತು 20 ಕ್ವಿಂಟಲ್ ವರೆಗೂ ಬೆಳೆಯುವಂತ ಒಂದು ಇದು ಬಂದಿದೆ. ಇನ್ನೂ ಹಲವಾರು ಬೆಳೆಗಳು ಆ ಥರದ್ದು ಬರ್ತಾ ಇದ್ದಾವೆ, ಅವುಗಳನ್ನು ಅಳವಡಿಸಿಕೊಂಡು ನಾವು ಮಾಹಿತಿ ಕೊಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಆಗಿರುವಂಥ ತಾಂತ್ರಿಕತೆ ಅಭಿವೃದ್ಧಿ ಆಗಲಿ, ಹೊಸ ಹೊಸ ತಳಿಗಳ ಒಂದು ಅಭಿವೃದ್ಧಿ, ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರು ತುಂಬ ಹೆಚ್ಚು ಮಾಹಿತಿ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಏನಿದೆಯಲ್ಲ, ಹೊರಗಿನ ಒಂದು ಖರ್ಚನ್ನು ಕಡಿಮೆ ಮಾಡಲಿ, ಯಾಂತ್ರಿಕರಣ ಬೇಡ ಅಂತ ಹೇಳೋಂಗಿಲ್ಲ, ಯಾವಾಗಲೂ ಕೂಡ ಟ್ರ್ಯಾಕ್ಟರಿಂದನೇ ನಾವು ಉಳಿಗೆ ಮಾಡ್ತೇವೆ. ಹೇಗೆ ನಮ್ಮ ಹಸುಗಳನ್ನು ಉಪಯೋಗ ಮಾಡಿ. ಅದೇ ಇವತ್ತು ಏನಾಗಿದೆ, ಮಳೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಟ್ರ್ಯಾಕ್ಟರ್ನ ಉಪಯೋಗ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಇನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಈಗ ಸೋಯಾಬೀನಲ್ಲಿ ರೇಜ್ಡ್ ಬೆಡ್ ಪ್ಲಾಂಟಿಂಗ್ ಇರ್ಬೋದು, ಅಥವಾ ಈ ಭತ್ತದಲ್ಲಿ ಶ್ರೀ ಮೆಥಡ್ ಅನ್ನುವಂಥದ್ದಿರ್ಬೋದು, ಮತ್ತೆ ಏನಲ್ಲಿ ಸೀಡ್ಲಿಂಗ್ಸ್ಗಳನ್ನು ತಯಾರು ಮಾಡಿ ಪ್ಲಾಂಟಿಂಗ್ ಮಾಡುವಂಥದ್ದಿರ್ಬೋದು. ಅದೇ ಥರನಾಗಿ ನಾವು ಈಗ ಆನಿಯನ್ ಉಳ್ಳಾಗಡ್ಡಿಯನ್ನು ನಾವು ನೀರಾವರಿಯಲ್ಲಿ ಬೆಳೆದು ರೇಜ್ಡ್ ಬೆಡ್ ಮಾಡಿ ಬೆಳೆಯೋದ್ರಿಂದ ಈ ತಿರುಗುಣ ರೋಗನ ಹತೋಟಿ ಮಾಡ್ಬೋದು. ಮತ್ತೆ ಮೆಣಸಿನಕಾಯಲ್ಲಿ ಕೂಡ ಈ ಮುರುಡ ಅನ್ನುವಂಥ ಒಂದು ಏನು ಆ ಥರದ ಬೀಜಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು. ಆಮೇಲೆ ಸ್ಮಾಲ್ ಸ್ಕೇಲ್ ಹ್ಯಾಚರೀಸ್, ಈಗ ಕೋಳಿಗಳ ಸಾಕಾಣಿ ಸ್ಮಾಲ್ ಸ್ಕೇಲ್ ಹ್ಯಾಚರೀಸ್ಗಳನ್ನು ಮಾಡಿ ರೈತರಿಗೆ ಚಿಕಿತ್ಸೆಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಬೋದು. ಇವತ್ತು ರೈತರು ಫಾರೆಸ್ಟ್ ಕ್ರಾಪ್ಗಳಿಂದ ಅರಣ್ಯದ ಬೆಳೆಗಳಿಂದ ನೀವು ಆದಾಯ ಪಡ್ಕೋಬೇಕು ಅನ್ನೋ ಆದಾಯ ಒಂದೇ ಒಂದು ನೀವು ಟೀಕ್ ಪ್ಲಾಂಟ್ ಹಾಕಿದ್ರು ಕೂಡ ಬರ್ತದೆ. ಆ ಥರದ ಚಿಂತನೆಯನ್ನು ರೈತರು ಮಾಡಿ ಬದುವಿನಲ್ಲಿ ಸಾಕಷ್ಟು ಆದಾಯ ಗಳಿಸುವಂತ ಒಂದು ವ್ಯವಸ್ಥೆ ಮಾಡ್ಕೋಬಹುದು. ಕಾಯಿಪಲ್ಲೆ ಬದುವಿನಲ್ಲಿ ಕೆಲವೊಂದಿಷ್ಟು ಹಿಂಗೆ ಮಾಡಿದ್ರೆ ನೀರಿನ ಅಂತರ್ಜಲ ಮಾಡ್ಬೋದು. ಈ ಥರದ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಬದುವಿನಲ್ಲೂ ಬೆಳೆಗಳನ್ನು ಬೆಳೆಸಬಹುದು ಅನ್ನುವಂಥದ್ದನ್ನು ಕಲಿಬೇಕು. ಆದಾಯವನ್ನ 6 ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ನಾವು ಬದುವಿನ ಮೇಲೆ ಬೆಳೆಯಲಿಕ್ಕೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ಒಂದು ಕೃಷಿಯನ್ನ ಒಂದು ಇವತ್ತು ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಇಳುವರಿ ಇರ್ತದೆ, ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಒಂದು ಸಂಪನ್ಮೂಲ ಸಿಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಹೆಚ್ಚು ಲಕ್ಷ್ಯ ವಹಿಸಬೇಕು. ಮತ್ತು ಮಾರ್ಕೆಟಿಂಗ್ ಏನಿದೆಲ್ಲ ಮಾರಾಟ ಮಾಡಿ ಆಮೇಲೆ ಏಜೆಂಟ್ಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಹೇಗೆ ಈ APMC ಒಂದು ಸದುಪಯೋಗ ಮಾಡ್ಕೋಬೇಕು? ಒಳ್ಳೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಏನು ಬೆಳೆಕಾಳುಗಳಿಗೆ ಮಾರುಕಟ್ಟೆ ಇದೆ APMC ತರ. ಉದಾಹರಣೆ ಕೊಡಬೇಕಂದ್ರೆ ರೈತರು ಇವತ್ತು ಎಷ್ಟೊಂದು ಆನ್ಲೈನ್ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ. ಯಾವ ಒಂದು ಕಂಪನಿಗಳು ಬೈಬ್ಯಾಕ್ಗಳನ್ನು ಮಾಡ್ಕೊಳ್ಳಿಕ್ಕೆ ತಯಾರಿದ್ದಾವೆ ಅಂಥವ್ರು ಕೂಡ ಜೊತೆಗಳನ್ನು ಬೆಳೆಯುವಂಥವ್ರು ತೊಂದಿರ್ಬೋದು. ಆ ಥರದ ಕಂಪನಿ ಜೊತೆಗೆ ನಾವು ಟೈಪ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ಹೆಚ್ಚಿನ ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ. ಆನ್ಲೈನಲ್ಲಿ ಕೃಷಿ ಬಂಡಿ ಅಂತಿದೆ, ಸೋ ಮೆನಿ ಆನ್ಲೈನಲ್ಲಿ ಇವತ್ತು ಆಡಲಿಕ್ಕೆ ಅನುಕೂಲ ಆಗ್ತದೆ. ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ನಮಗೆ ಹೆಚ್ಚಿನ ಲಾಭ ಆಗ್ತದೆ ಅನ್ನುವಂಥದ್ದನ್ನು ರೈತರು ತಿಳ್ಕೋಬಹುದು. ಇದು ಅಲ್ಲದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಯಾವ ತರದ ಪ್ರಾಡಕ್ಟ್ಗಳಿಗೆ ಬೆಳೆದ್ಬಿಟ್ಟು ತೇರದಾಳ ಅಂತ ಇದ್ದಾರೆ. ಬೆಲ್ಲವನ್ನು ಸಾಮಾನ್ಯವಾಗಿ ಎಲ್ಲ ರೈತರು 80 ರೂಪಾಯಿ 50 ರೂಪಾಯಿ ಈ ಥರ ಬೆಳೆಗೆ ಬೆಳೀತಾರೆ. ಅವರು ಸುಮಾರು 10-15 ಟೈಪ್ ಬೇರೆ ಬೇರೆ ಬೆಲ್ಲದ ಒಂದು 5 ಗ್ರಾಮಿನ ಈ ನಂತರ ಜಿಂಜರ್ ಜಾಗರಿ ಈ ಥರ 10-15 ಹಲವಾರು ಥರದ ಬೇರೆ ಬೇರೆ ಕ್ಯೂಬ್ಸ್ಗಳನ್ನು ತಯಾರು ಮಾಡಿ 600-900 ವರೆಗಿನ ಪ್ರತಿ ಕೆಜಿಗೆ ಅವರು ದೊಡ್ಡ ದೊಡ್ಡ ಮಾರಾಟ ಮಾಡ್ತಾರೆ. MBA ಅಷ್ಟೇ ಅಲ್ಲ, 100+ ಪಟ್ಟು ಆಗುವಂತ ಅವಕಾಶ ಇದೆ. ಅದು ಅಲ್ಲದೆ ಸಾಕಷ್ಟು ರೈತರು ನಮ್ಮ ಹುಬ್ಬಳ್ಳಿದ ಒಂದು ಜ್ಞಾನವನ್ನು ಕೂಡ ರೈತರು ಇವತ್ತು ಆನ್ಲೈನ್ ಮಾರ್ಕೆಟ್ ಮಾಡ್ಕೊಳ್ಳುವಂತ ಜ್ಞಾನವನ್ನು ಸಂಪಾದಿಸಿ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ತಾವು ಹೇಳ್ತಾ ಇರೋಕಿದ್ರೆ ಒಂದು ವೈಚಾರಿಕ ಕ್ರಾಂತಿ ಆಗ್ಬೇಕು ಅಂತೀರಿ. ವಿಶ್ವವಿದ್ಯಾಲಯ ಆ ನಿಟ್ಟಿನೊಳಗೆ ಸಾಕಷ್ಟು ನೆರವು ನೀಡಲಿಕ್ಕೆ ತಯಾರದ. ಇವತ್ತು ನಾವು ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನೊಳಗೆ ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಸಮಗ್ರ ಕೃಷಿ ಗಮನಿಸಬಹುದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಇವಾಗ ನಾವು ಏನು ಅನಲೈಸಿಸ್ ಮಾಡಿದೀವಿ ಅಂತ ಹೇಳಿದೆವಲ್ಲ, ಏನು 30-50% ನಷ್ಟು ಆದಾಯ ಹೆಚ್ಚಳವಾಗಿದ್ದು ನಮ್ಮ ಒಂದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಕೆಲವೊಂದಿಷ್ಟು ಬೆಳೆಗಳಲ್ಲಿ 50%ಗಿಂತಲೂ ಹೆಚ್ಚಿನ ಒಂದು MSP ರೇಟು ಬದಲಾವಣೆ ಆಗಿದೆ ಅಲ್ಲಿ ಆಯ್ತು. ನಂತರ ವ್ಯಾಲ್ಯೂಯೇಡಿಷನ್ ಅಂತ ನಾವು ಮಾಡಬೇಕು ಅಂತ ನಾವೇನು ರೈತರಿಗೆ ಈವರೆಗೆ ಹೇಳಿದ್ವಿ. ವ್ಯಾಲ್ಯೂಯೇಡಿಷನ್ ಮಾಡಲಿಕ್ಕೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಕೆಲವೊಂದಿಷ್ಟು ಅನುಕೂಲತೆಗಳಿದ್ದಾವೆ. ಏನು ಅಂತಂತಂದ್ರೆ ಈ ತಮ್ಮದೇ ಆದಂತಹ ಒಂದು ಪ್ರೊಡಕ್ಷನ್ ಯೂನಿಟ್ ಹಾಕುವಂತದ್ದು ರೈತರ ಉತ್ಪಾದನಾ ಕೇಂದ್ರಗಳಿಗೆ ಸಾಕಷ್ಟು ಸಹಕಾರ ಇದೆ. ಸುಮಾರು 10,000 FPO ನಾವು ಈ ಒಂದು ದೇಶದಲ್ಲಿ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದೆ. ಹಾವೇರಿ ಜಿಲ್ಲೆಗೆ ಮಾವಿದೆ, ಬೆಳಗಾವಿ ಜಿಲ್ಲೆಗೆ ಬೆಲ್ಲ ಇದೆ. ಈ ತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ರೈತರು ತಾವು ಬರೀ ಮಾರ್ಕೆ ಸಕ್ಕರೆ ಫ್ಯಾಕ್ಟರಿಗಳಿಗೆ ಕೊಬ್ಬನ್ನು ಕೊಡೋದು ಬದಲಿ ಬೆಲ್ಲವನ್ನು ಮಾರಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾವುಗಳನ್ನ ಪಿಕಲ್ಸ್ ಮಾಡಿ ಅಥವಾ ಹಣ್ಣುಗಳನ್ನೇ ನಾವು ಡ್ರಿಪ್ ಇರಿಗೇಷನ್ ನ ಉಪಯೋಗ ಮಾಡಿ ನೀರಿನ ಸದುಪಯೋಗ ಮಾಡಿಕೊಂಡ್ರೆ 1 ಎಕರೆ ನೀರಾವರಿ ಆಗುವಂತದನ್ನ 4 ಎಕರೆ ವರೆಗೂ ನೀರಾವರಿ ಮಾಡ್ಲಿಕ್ಕೆ ಡ್ರಿಪ್ ಮುಖಾಂತರ ಸಾಧ್ಯತೆ ಐತಿ. ಅದನ್ನ ನಾವು ಮಾಡ್ಕೊಳ್ಬೇಕು. ಮುಖ್ಯವಾಗಿ ವೇರ್ ಹೌಸ್ಗಳು ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಅವುಗಳ ಮುಂದೆ ಬಂದು ಈ ತರ ಶೇಖರಣೆಗಳನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಗ್ರಾಮ ಮಟ್ಟದಲ್ಲೇನೆ ಮಾಡ್ಕೊಂಡ್ರೆ ಸರಳವೇ. ಈ ನಿಟ್ಟಿನಲ್ಲಿ ಎಲ್ಲಾ ರೈತರು ನಾವು ಇವತ್ತು ಬಹಳಷ್ಟು ಚಿಂತನೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಇದ್ರೆ ಇವತ್ತು ರೈತ ಉತ್ಪಾದನೆ ಕೇಂದ್ರಗಳೇನಿದೆಲ್ಲ ಸರ್ಕಾರ ಕೂಡ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾ ಇದೆ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ರೈತ ಬಾಂಧವರು ಒಟ್ಟುಗೂಡಿ ಒಂದು ಉತ್ಪಾದನಾ ಕೇಂದ್ರಗಳನ್ನು ಮಾಡ್ಕೊಳ್ಳಿ, ಅವಾಗ ಅವರು ವೇರ್ ಹೌಸ್ ಮಾಡಬಹುದು, ಕೋಲ್ಡ್ ಸ್ಟೋರೇಜ್ ಮಾಡಬಹುದು. ಆಮೇಲೆ ರೈತರಿಗೆ ಬೇಕಂತ ಇಲ್ಲಿವರೆಗೆ ತಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಸ್ತರಣಾ ನಿರ್ದೇಶನಾಲಯದ ನೋಡಲ್ ಅಧಿಕಾರಿಗಳಾಗಿ, ಕೃಷಿ ವಿಜ್ಞಾನ ಕೇಂದ್ರಗಳ ನೋಡಲ್ ಅಧಿಕಾರಿಗಳಾಗಿ, ನಮ್ಮ ರೈತ ಬಾಂಧವರಿಗೆ ಹೇಗೆ ಹೊಸ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಆದಾಯ ದ್ವಿಗುಣಗಳು ಬದುಕು ಯಶಸ್ವಿ ಜೀವನದತ್ತ ಮುಂದುವರಿಬೇಕು ಅನ್ನೋ ಒಂದು ಕಾಳಜಿಯಿಂದ ವಿಶ್ವವಿದ್ಯಾಲಯ ಮಾಡ್ತಾ ಇರುವಂಥ ಎಲ್ಲ ಪ್ರಯತ್ನಗಳ ಬಗ್ಗೆ ತಾವು ವಿಸ್ತೃತ ಮಾಹಿತಿ ನೀಡಿದ್ದೀರಾ. ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಹೆಚ್ಚು ಮಾಹಿತಿ ಸಿಕ್ಕಿದೆ. ಇದನ್ನು ಇನ್ನೂ ಹೆಚ್ಚು ಯಾಕಂದರೆ ಮಾಹಿತಿ ಇದ್ದ ಸಾಧನೆ ಈ ಒಂದು ಯಶಸ್ವಿ ಕಾರ್ಯಕ್ರಮ ಸರಣಿಯ ಒಂದು ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯಗೊಳಿಸುವ ಸಂದರ್ಭ. ಈ ಕೃಷಿ ಶೋಧನೆ ಸಾಧನೆ ಸರಣಿಯ ಎಲ್ಲ ಕಾರ್ಯಕ್ರಮಗಳನ್ನು ರೈತ ಬಾಂಧವರು ಕೇಳಿ ಮತ್ತು ಆಮೇಲೆ ತಮಗೆ ದೂರವಾಣಿ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಒಂದು ಯಶಸ್ಸಿನ ಪಯಣವನ್ನು ಮುಂದುವರಿಸಲಿ ಅಂತ ಆಶೆ ಮಾಡ್ತಾ, ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೇ, ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸೇ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಜೀವನದಿ ಎಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಕೃಷಿ ಶೋಧನೆಸುವಿಕೆಯಲ್ಲಿ ಬಳಸುವ ತಾಂತ್ರಿಕತೆ ಈ ಕುರಿತು ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ, ಸಂಕಲನ ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಮಲೆನಾಡು ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು, ಕೃಷಿ ವಿಶ್ವವಿದ್ಯಾಲಯಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು, ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ, ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಕಡಲೆಕಾಳು 1510 ರಿಂದ 5420, ಹತ್ತಿ 869 ರಿಂದ 55,000 ರೂಪಾಯಿಗಳು, ಹೆಸರುಕಾಳು 2030 ರಿಂದ 6883, ಶೇಂಗಾ 6305, ಗೆಜ್ಜೆ ಶೇಂಗಾ 2026 ರಿಂದ 3800, ಮೆಕ್ಕೆಜೋಳ 1726 ರಿಂದ 2076, ಪೂನಾ ಈರುಳ್ಳಿ 500 ರಿಂದ 2350, ಕುಸುಬೆ 5173, ಸೋಯಾಬೀನ್ 2010 ರಿಂದ 5820, ತೊಗರಿ 3669 ರಿಂದ 4526, ಗದಗ ಮಾರುಕಟ್ಟೆ ಕಡಲೆಕಾಳು 3800 ರಿಂದ 4650, ಉದ್ದಿನಕಾಳು 4760 ರಿಂದ 5501, ಅಲಸಂದೆ 6011, ಹೆಸರುಕಾಳು 2239 ರಿಂದ 7110, ಬಿಳಿ ಜೋಳ 2077 ರಿಂದ 3427, ಮೆಕ್ಕೆಜೋಳ 1889 ರಿಂದ 2082, 4952 ರಿಂದ 5189, ಸೋಯಾಬೀನ್ 5269 ರಿಂದ 5449, ತೊಗರಿ 3042, ಬಿಳಿ ಗೋಧಿ 1843 ರಿಂದ 2355, ಯಲ್ಲಾಪುರ ಮಾರುಕಟ್ಟೆ ಅಡಿಕೆ ಬಿಳಿ ಗೋಟು ಚಾಲಿ ಅಡಿಕೆ 33500 ರಿಂದ 40090, ಕೆಂಪು ಗೋಟು ಅಡಿಕೆ 27019 ರಿಂದ 33775, ರಾಶಿ ಅಡಿಕೆ 39333 ರಿಂದ 49299, ಬೆಟ್ಟೆ ಅಡಿಕೆ 36038 ರಿಂದ 43819, ಮೆಣಸು 45008, ಹತ್ತಿ DCH 8969 ರಿಂದ 9610, ನರಗುಂದ ಮಾರುಕಟ್ಟೆ ಹತ್ತಿ 8700 ರಿಂದ 9200, ಹೆಸರುಕಾಳು 6500 ರಿಂದ 6600.